ದೃಷ್ಟಿಯಿಂದ ಸಾಧನ ಶರೀರವನ್ನು ಕೊಟ್ಟು ಉಪಕಾರ ಮಾಡಿದರು. ಆ ಕೃತಜ್ಞತೆಗೋಸ್ಕರ ಅವರು ಮೋಕ್ಷದಲ್ಲಿ ಕೂಡ ಆ ಪೂರ್ವ ಜನ್ಮದ ತಂದೆ ತಾಯಿಯನ್ನು ನೆನಪಿಸಿಕೊಳ್ಳು. ಅದಾದ ಮೇಲೆ ಇನ್ನು ನೆರವು ಕೊಡ್ತಕ್ಕ ತಂದೆ ತಾಯಿಯ ಅನಂತರ ಒಳ ಹುಟ್ಟಿದರು ಅಣ್ಣ ತಮ್ಮ ಅಕ್ಕ ತಂಗಿ. ಅವರು ಒಳ ಹುಟ್ಟಿದವರು ನೆರವು ಕೊಡಬಹುದು ಅಥವಾ ಡೇವ್ ಏನು ತಂದೆ ತಾಯಿಯು ಅಷ್ಟೇ ಮಗನಿಗೆ ಸಾಧನೆಗೆ ನೆರವು ಕೊಡಬಹುದು ಅಥವಾ ಸಾಧನೆ ಮಾರ್ಗದಲ್ಲಿ ಹೋಗಬೇಡ ಅದೆಲ್ಲ ತಪ್ಪು ಇದೆಲ್ಲ ವೇದಾಂತ ಕರ್ತ ಇಲ್ಲ ಅಂತ ವಿರೋಧವು ಮಾಡಬಹುದು. ನಾಸ್ತಿಕನಾದ ತಂದೆ ಮಗ ಆಸ್ತಿಕನಾಗಿದ್ದಾಗ ವಿರೋಧ ಮಾಡಬಹುದು ಅಥವಾ ನಾಸ್ತಿಕನಾದ ಮಗನಿಗೆ ಆಸ್ತಿಕನಾದ ತಂದೆ ವಿರೋಧ ಮಾಡಿ ಅವನ ನಾಸ್ತಿಕೆ ಕಚ್ಚಬಹುದು ಅಂತ ಹಾಗೇನೆ ಅಣ್ಣ ತಮ್ಮ ಅಕ್ಕ ತಂಗಿದೆ. ಇದು ಒಬ್ಬನ ಸಾಧನೆಗೆ ಬಹಳ ಹತ್ತಿರದಲ್ಲಿ ತೊಂದರೆ ಮಾಡತಕ್ಕಂತ ಅಥವಾ ನೆರವು ಮಾಡತಕ್ಕಂತ ನಾಪಿದೆ. ಅಣ್ಣ ತಮ್ಮಂದಿರು ಒಳಗೊಟ್ಟಿದವರು ಬಾಲ್ಯದಿಂದ ಪ್ರಭಾವ ಮಾಡ್ತಾರೆ. ಹಾಗಾಗಿ ಮಾತೃಲೋಕ ಕಾಮೋಭವತಿ ಒಬ್ಬ ಅಣ್ಣ ಅಥವಾ ತಮ್ಮ ಮಾತೃ ಅಂದ್ರೆ ಬ್ರದರ್ ಅಂದ್ರೆ ಅಷ್ಟೇ ಅಣ್ಣರು ಆಗುವುದು ತಮ್ಮನೂ ಆಗುವುದು ಒಂದು ಎಳ್ಳರಾಗುವುದು ಎಂದರು ಆಗುವುದು. ಅದಕ್ಕೆ ದೊಡ್ಡವ ಅಂತ ಹೇಳೋದಕ್ಕೆ ಅಗ್ರಜ ಅಂತಾರೆ, ತಮ್ಮ ಅನ್ನೋದಕ್ಕೆ ಅನುಜ ಅಂತಾರೆ. ಮಾತೃ ಅಂದ್ರೆ ಬಟ್ಟು ಕೂಡ ಒಂದು ನಮ್ಮ ಅಣ್ಣ ಆಗುವುದು ತಮ್ಮ ಆಗುವುದು ಸೋದರ ಇಷ್ಟೇ. ಮಾತೃಲೋಕ ಕಾಮೋಭವತಿ ಯಾರೋ ಒಬ್ಬ ಅಣ್ಣ ಅಥವಾ ಯಾರೋ ಒಬ್ಬ ತಮ್ಮ ಅಧ್ಯಾತ್ಮದ ಸಾಧನೆಗೆ ತುಂಬಾ ಪ್ರಚೋದನೆ ಮಾಡಿದ, ಅವನು ಮುಕ್ತಿ ಹೋದ ಪಡೆದನ್ನ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಾನೆ. ಓಹೋ ನನಗೆ ಇಂಥ ಜನ್ಮದಲ್ಲಿ ಒಬ್ಬ ತಮ್ಮ ಇದ್ದ, ಅವನು ನನ್ನ ಸಾಧನೆಯಲ್ಲಿ ತುಂಬಾ ಪ್ರೋತ್ಸಾಹ ನೀಡಿದ, ನನ್ನ ದಾರಿ ತಪ್ಪುವುದನ್ನ ನನ್ನ ಸರಿದಾರಿಯಲ್ಲಿ ನಿಲ್ಲಿಸಿದ, ಅಥವಾ ಅಣ್ಣ ಇದ್ದ ಅಥವಾ ತಮ್ಮ ಇದ್ದ, ಅಂಥವನ ನೆರವಿನಿಂದ ನಾನು ಸಾಧನೆಯಲ್ಲಿ ಮುಂದುವರಿದೆ ಅಂತಾದಾಗ ಆ ಮೋಕ್ಷದಲ್ಲಿ ಕೂಡ ಅವನು ನೆನಪಿಸಿಕೊಳ್ತಾನೆ. ಇದ್ರೆ ಉಪಕಾರ ಸ್ಮರಣೆ ಅನ್ನೋದು ಅದು ಶಾಶ್ವತ, ಅದರಲ್ಲೇನು ತಪ್ಪಿಲ್ಲ. ಅಣ್ಣ ಅಂತ ನೆನಪಿಸುವುದಲ್ಲ, ಅಣ್ಣ ನನ್ನ ಸಾಧನೆಗೆ ನೆರವು ಮಾಡಿದ ಅಣ್ಣ, ನನ್ನ ಸಾಧನೆಗೆ ನೆರವು ಮಾಡಿದ ಅಪ್ಪ, ನನ್ನ ಸಾಧನೆಗೆ ನೆರವು ಮಾಡಿದ ಅಮ್ಮ, ಹೀಗೆ ನೆನಪಿಸಿಕೊಂಡು ಆಗ ಮಾತೃಲೋಕ ಅಂತ ಅಣ್ಣನನ್ನು ನೋಡಬೇಕು ಅಂತ ಮೋಕ್ಷದಲ್ಲಿ ಬಯಕೆ ಬರಬಹುದು. ಯಾಕೆಂದ್ರೆ ಪ್ರಾತದಲ್ಲಿ ಲೋಕಗಾಮ ಜ್ಞಾನ ಸ್ವರೂಪನಾದ ಭಗವಂತನನ್ನು ಕಾಣಬೇಕು, ಮತ್ತು ಅಂಥ ಅಣ್ಣ ಈ ಲೋಕದಲ್ಲಿ ಬಂದಿದ್ದುದನ್ನು ಕಾಣಬೇಕು, ಮುಕ್ತನಾದದ್ದನ್ನು ಕಾಣಬೇಕು. ಮುಖ ಪ್ರಾತೃಲೋಕಾಮ ಅಂದ್ರೆ ಅಣ್ಣನನ್ನು ಕಾಣಬೇಕು, ಅಣ್ಣದಲ್ಲಿ ಭಗವಂತನನ್ನು ಕಾಣಬೇಕು, ಅಣ್ಣ ಮುಕ್ತಿಯಲ್ಲಿ ಬಂದಿರುವುದನ್ನು ಕಾಣಬೇಕು. ಅಣ್ಣ ತಮ್ಮ ಪ್ರಾತೃಲೋಕ ಕಾಮೋ ಭವತಿ ಹಾಗೆ ಬಯಸಿದರೆ ಸಂಕಲ್ಪಾದೇವ ಶ್ರಾತರ ಸಮುತ್ತಿಷ್ಠಂತಿ, ಅವನ ಸಂಕಲ್ಪ ಮಾತ್ರದಿಂದಲೇ ಅವನ ಅಣ್ಣ ತಮ್ಮಂದಿರು ಸೋದರರು ಅವನು ಬಯಸಿದಲ್ಲಿಗೆ ಬಂದು ಕಾಣಿಸಿ ಬಯಸಿದ ರೂಪದಿಂದ ಕಾಣಿಸಿಕೊಳ್ಳುತ್ತಾರೆ, ಮತ್ತು ಅವರು ಇವನು ಬಯಸಿದರೆ ಮುಕ್ತರಾಗಿ ಆ ಮುಕ್ತರಾಗಿರತಕ್ಕಂತಹ ಇವನ ಪೂರ್ವ ಜನ್ಮದ ಅಣ್ಣಂದಿರ ತಮ್ಮಂದಿರ ಪ್ರತೀಕದಲ್ಲಿ ಭಗವಂತನನ್ನು ಕಾಣುವುದು ಸಾಧ್ಯವಾಗುತ್ತದೆ. ತೇನ ಪ್ರಾತೃಲೋಕೇನ ಆ ಅಣ್ಣನ ದರ್ಶನದಿಂದ ಅಥವಾ ತಮ್ಮನ ದರ್ಶನದಿಂದ ಅಥವಾ ಅಣ್ಣ ತಮ್ಮಂದಿರು ಮುಕ್ತಿಯಲ್ಲಿ ಬಂದು ಮುಕ್ತ ಲೋಕದಲ್ಲಿ ಬಂದಿರುವುದನ್ನು ಕಂಡು ಸಂಪನ್ನ ಅಭೀಷ್ಟ ಸಂಪತ್ತಿಯಾಗಿ ಇಷ್ಟ ಸಿದ್ಧಿಯಾಗಿ ಮಹಿಯತೆ ಅಲ್ಲಿ ಗೌರವಿಸಲ್ಪಡುತ್ತಾನೆ. ಇಲ್ಲಿ ಹಿಂದೆ ಮತ್ತು ಈ ಖಂಡ ಪ್ರಾರಂಭ ಆಗುವಾಗ ಒಂದು ವ್ಯತ್ಯಾಸ ಇದೆ. ತೇಷಾಂ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ ಅಂತ ಹಿಂದಿನ ಖಂಡದ ಕೊನೆಯ ವಾಕ್ಯ, ಎಲ್ಲಾ ಲೋಕಗಳಲ್ಲೂ ಅವನು ಬಯಸಿದಲ್ಲಿಗೆ ಬಯಸಿದ ಸ್ಥಿತಿಯಲ್ಲಿ ಇರಬಹುದು, ಹೋಗಬಹುದು, ಮಾಡಬಹುದು ಅಂತ ಇಲ್ಲಿ ಅಥ ಯದಿ ಬಿದ್ದು ಲೋಕ ಕಾಮ ಸ ಯದಿ ಬಿದ್ದು ಲೋಕ ಕಾಮ ಅಲ್ಲಿ ಬಹುವಚನ ಇದೆ. ತೇಷಾಂ ಮೂರ್ತರಿಗೆ ಇಲ್ಲಿ ಸಹ ಏಕವಚನ ಇದೆ. ಅವನು ಅಂದ್ರೆ ಇಂಡಿವಿಜುವಲ್ ಆಗಿರ್ತಾರೆ, ಅಲ್ಲಿ ಸಮಷ್ಟಿಯಾಗಿ ಹೇಳಿದ್ದು. ಇಲ್ಲಿ ಪ್ರತಿಯೊಬ್ಬ ಮೂರ್ತನು ಒಬ್ಬೊಬ್ಬ ಒಂದೊಂದಕ್ಕೆ ಬಯಸಬಹುದು. ಏನು ಏನು ಯಾರು ಏನನ್ನು ಬಯಸಿದ್ರು ಆಗುತ್ತೆ ಅನ್ನೋದಕ್ಕೋಸ್ಕರ ಬಹುವಚನದಿಂದ ಪ್ರಸಕ್ತರಾದ ಮುಕ್ತರಲ್ಲಿ ಇಂಡಿವಿಜುವಲ್ ಆ ಮುಕ್ತನು ಒಬ್ಬೊಬ್ಬನು ಏನನ್ನು ಬಯಸ್ತಾನೋ ಅದು ದೊರೆಯುತ್ತೆ ಅನ್ನೋದಕ್ಕೋಸ್ಕರ ಈ ಖಂಡ ಏಕವಚನದಿಂದ ಪ್ರಾರಂಭವಾಗಿದೆ. ತಂದೆ ಆಯಿತು, ತಂದೆ ಎಂದಿರು ಆಯಿತು, ತಾಯಂದಿರು ಆಯಿತು. ಆಮೇಲೆ ಇನ್ನೊಂದು ವಿಶೇಷ ಏನಿತ್ತಿದ್ದ ಲೋಕದ ಅನುಭೂತಿ ಅಂದ್ರೆ ಏನು ಗೊತ್ತಾ, ತಂದೆ ಇವನಿಗೆ ತಡವೇ ಮಾಡಲಿಲ್ಲ, ಇವನಿಗೆ ವಿರೋಧ ಮಾಡಿದ, ವಿರೋಧ ಮಾಡಿ ಇವನು ಸಾಧನೆಗೆ ತೊಂದರೆ ಕೊಟ್ಟ, ಆದರೂ ಇವನು ಸಾಧನೆ ಮಾಡಿ ಮುಕ್ತನಾದ. ಅವಾಗ ಮುಕ್ತನಾದ ಗೊತ್ತಾಯಿತು ತನ್ನ ತಂದೆ ಜೀವ ಯೋಗ್ಯತೆ ಒಳ್ಳೆಯದು, ಪಿತೃ ಲೋಕಗಾಮು ತನ್ನ ತಂದೆಗೂ ಜ್ಞಾನ ಪ್ರಾಪ್ತಿಯಾಗಲಿ ಅಂತ ಶ್ಲೋಕ ಜ್ಞಾನ. ತನ್ನ ತಂದೆ ಅಜ್ಞಾನದಲ್ಲಿ ಮುಳುಗಿದ್ದ, ಯಾವುದೋ ಒಂದು ಜನ್ಮದ ತಂದೆ, ಈ ಉನ್ಮೋಷಕ್ಕೆ ಹೋದ ಮಗ ಅವನು ಇನ್ನೂ ಅಜ್ಞಾನದಲ್ಲೇ ಇದ್ದಾನೆ. ನನ್ನ ತಂದೆಗೂ ಜ್ಞಾನ ಪ್ರಾಪ್ತಿಯಾಗಲಿ ಅಂತ ಅವನು ಬಯಸಿದ್ರೆ ಅವನು ಜ್ಞಾನ ಆಗ್ಬಿಡ್ತಾನೆ. ಹಾಗೆ ಮಾತೃ ಲೋಕಗಾಮು ಓದಿ ತಾಯಿ ಅಜ್ಞಾನದಲ್ಲಿ ಮುಳುಗಿದ್ದಾರೆ, ಮಗ ಮೋಕ್ಷ ಹೋಗ್ಬಿಟ್ಟ. ಮಾತೃ ಲೋಕಗಾಮು ಓದಿ ತಾಯಿಗೂ ಜ್ಞಾನ ಪ್ರಾಪ್ತಿಯಾಗಿ ಆತರ ಆಕೆಯು ಭಗವಂತರನ್ನು ತಿಳಿಯುವಂತೆ ಆಗಲಿ ಅಂತ ಇವನು ಬಯಸಿದರೆ ತಥಾಸ್ತು ಅಂತಾನೆ ಭಗವಂತ. ಯಾಕೆಂದ್ರೆ ಅಂಥ ಜೀವಯೋಗ್ಯತೆ ಇಲ್ಲದೆ ಬಯಕೆಯೇ ಬರುವುದಿಲ್ಲ. ಒಬ್ಬ ಅಣ್ಣ ವಿರೋಧ ಮಾಡಿ ಅಥವಾ ತಮ್ಮ ತಲೆ ಕೆಟ್ಟಿದೆ, ಏನ ಅಧ್ಯಾತ್ಮ ಕುಳಿತಾರೆ ಅಂತ. ಆ ಜೀವ ಮೋಕ್ಷಕ್ಕೆ ಹೋದಾಗ ಇನ್ನೂ ಅಜ್ಞಾನದಲ್ಲಿ ಇರತಕ್ಕಂತಹ ನನ್ನ ಅಣ್ಣ ತಮ್ಮಂದಿರಿಗೂ ಜ್ಞಾನ ಕೊಡಬಹುದು ಅಂತ ಅಂತ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಲೋಕ ಕಾಮರು ಓದಿ ಸಂಕಲ್ಪ ಮಾತ್ರದಿಂದ ಯಾರು ಅಜ್ಞಾನಿಗಳಾಗಿದ್ರು ಅಥವಾ ಈ ಅಧ್ಯಾತ್ಮದ ವಿರೋಧಿಗಳಾಗಿದ್ರು ಅವರು ಕೂಡ ಜ್ಞಾನಿಗಳಾಗಿರ್ತಾರೆ. ಹಾಗೆ ಅದೇದಿ ಸ್ವಸಲೋಕ ಕಾಮೋ ಭವತಿ ಸಂಕಲ್ಪಾದೇ ಸಂಕಲ್ಪಾದೇವಾಸ್ಯ ಸ್ವಸಾರ ಸಮುತ್ತಿಷ್ಠಂತಿ ತೇನ ಸ್ವಸಲೋಕೇನ ಮಹೀಯತೆ. ಹಾಗೆ ಸ್ವಸಲುಂದ್ರ ಸೋದರಿ ಒಳ ಹುಟ್ಟಿದವಳು ಅಕ್ಕ ತಂಗಿ. ಆ ಅಕ್ಕ ತಂಗಿಯಂದಿರು ನನಗೆ ನೆರವು ಕೊಟ್ಟವರು ಇರಬಹುದು. ನೆರವು ಕೊಟ್ಟವರಿದ್ರೆ ಅವರನ್ನು ಕಾಣಬೇಕು, ನನಗೆ ಇಂತಹ ಸಾಧನೆಯಲ್ಲಿ ನೆರವು ಕೊಟ್ಟರು ಅಂತ ಬಯಸಿದರೆ ಯಾವ ಜನ್ಮದ ಅಕ್ಕ ತಂಗಿಯನ್ನು ನಮ್ಮನ್ನು ನೋಡಬಯಸಿದನೋ ಅದೇ ಜನ್ಮದ ಅದೇ ಆಕಾರದ ಅಕ್ಕ ತಂಗಿಯರನ್ನು ಅವನು ತತ್ಕಾಲದಲ್ಲಿ ನೋಡಬಹುದು. ಅಥವಾ ಅವರು ಉತ್ತರ ಆಗಬೇಕು ಅಂತ ಬಯಸಿದ್ರೆ ಆ ಸೂಸರುಗಳು ಲೋಕಕಾಮ ಮುಕ್ತಿ ಲೋಕ ಅವರಿಗೆ ಸಿಗಲಿ ಅಂತ ಬಯಸಿದರೆ ಸಂಕಲ್ಪಾದೇವ ಅವನ ಇಚ್ಛಾ ಮಾತ್ರದಿಂದ ಅವನ ಜೊತೆಗೆ ಸಾಧನೆ ಮಾಡಿರತಕ್ಕಂಥ ಅವನ ಅಕ್ಕ ತಂಗಿಯಂದಿರೂ ಕೂಡ ಮುಕ್ತರಾಗಿ ಮುಕ್ತಿ ಲೋಕದಲ್ಲಿ ಬರಬಹುದು. ಅವರಲ್ಲಿ ಇರತಕ್ಕಂತಹ ಭಗವಂತರನ್ನ ಪ್ರತೀಕದಲ್ಲಿ ಉಪಾಸನೆ ಮಾಡಬಹುದು. ಅಥವಾ ಇವನ ಅಧ್ಯಾತ್ಮ ಸಾಧನೆಗೆ ಅಡ್ಡಿ ಮಾಡಿದ ಅಕ್ಕ ತಂಗಿಯಂದಿ ಅವನಿಗೆ ಬೇರೆ ಕೆಲಸ ಇಲ್ಲ, ಸಮಯ ಹಾಳು ಮಾಡುತ್ತಾನೆ ಅಂತ ಬೈತಾ ಇದ್ದು ಆದರೆ ಜೀವಯೋಗ್ಯತೆ ಒಳ್ಳೆಯದು ಏನೋ ದುರ್ಬುದ್ಧಿ. ಅವಾಗ ಇವನು ಮುಕ್ತನಾದ ಹೇಳ್ತಾನೆ ನನ್ನ ಅಕ್ಕ ತಂಗಿಯಂದಿರು ನನಗೆ ನೆರವು ಕೊಡಲಿಲ್ಲ, ಆದರೆ ಅದು ಪ್ರಾರಂಭ ಕರ್ಮದಿಂದ ಆಯ್ತು, ಅವರು ಜೀವಯೋಗ್ಯತೆ ಒಳ್ಳೆಯದು ಅವರಿಗೂ ಜ್ಞಾನ ಕೊಡಬಹುದು ಅಂತ ಅಂತ ಸ್ವಸರು ಲೋಕಕಾಮ. ನನ್ನ ಹಿಂದಿನ ಜನ್ಮದ ತಂಗಿ ಅಥವಾ ಅಕ್ಕಂದಿರಿಗೆ ಜ್ಞಾನ ಬರಲಿ, ಭಗವತ್ ಜ್ಞಾನ ಭಗವತ್ ಪ್ರಜ್ಞೆ ಬರಲಿ ಅಂತ ಅವನು ಬಯಸಿದರೆ ಸಂಕಲ್ಪಾದೇವಾಸ್ಯತನ ಸಮುದ್ರಿಷ್ಟಂತೆ ಅವನು ಬಯಸಿದ ಕ್ಷಣದಲ್ಲಿ ಅವರು ಜ್ಞಾನ ಮಾರ್ಗಗಳಲ್ಲಿ ತಿಳಿಯುತ್ತಾರೆ. ಯಾಕೆಂದರೆ ಅದು ಜೀವಯೋಗ್ಯತೆ ಜ್ಞಾನ ಮಾರ್ಗದಲ್ಲಿ ಸಾಗುವ ಜೀವಯೋಗ್ಯತೆ ಆದರೆ ಮಾತ್ರವೇ ಅವನಿಗೆ ಅಂತ ಇಚ್ಛೆ ಬರುತ್ತದೆ. ಅವನಿಗೆ ಅಂತ ಇಚ್ಛೆ ಬಂದಾಗ ಅದನ್ನು ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇರ್ತದೆ, ಅದು ನಡೆದು ತೇನ ಸ್ವಸುರಲೋಕೇನ ಸಂಪನ್ನೋ ಮಹೀತಿ. ಅಂಥ ತಂಗಿಯ ಜ್ಞಾನವನ್ನು ಕಂಡು ಅಥವಾ ತಂಗಿ ಮುಕ್ತರಾದದ್ದನ್ನು ಕಂಡು ತಂಗಿ ತನ್ನ ಎದುರಿಗೆ ದರ್ಶನ ಕೊಟ್ಟದ್ದನ್ನು ಕಂಡು ಆ ಅವನು ಸಂತುಷ್ಟನಾಗ್ತಾನೆ. ಆ ಸಂತೋಷದಿಂದ ಅವನ ಒಡನಾಡಿಗಳಾಗಿರತಕ್ಕಂಥ ಮುಕ್ತರು ಅವನನ್ನು ಆಧಾರದಿಂದ ಗೌರವಿಸುತ್ತಾರೆ. ಈಗ ಎರಡು ನಾಲ್ಕು ಮುಖ ಆಯ್ತು. ಒಂದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ. ಇದು ಇದರ ಅರ್ಥ ಇಷ್ಟೇ ಮಂದಿ ಅಂತಲ್ಲ, ಯಾವ ಸಂಬಂಧಿಗಳ ಬಗ್ಗೆಯೇ ಅವನು ಯೋಚಿಸಬಹುದು. ಇದು ಪ್ರಧಾನವಾದ ಅತ್ಯಂತ ಹತ್ತಿರದ ಸಂಬಂಧ, ಮುಖ್ಯವಾಗಿ ಅತ್ಯಂತ ಹತ್ತಿರದ ಸಂಬಂಧ. ಆದ್ದರಿಂದ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇನ್ನು ಒಟ್ಟಿಗೆ ಸಮಷ್ಟಿಯಾಗಿ ಹೇಳ್ತಾರೆ. ಅಥಯದಿ ಸಖಿಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಸಖಾಯ ಸಮುತ್ತಿಷ್ಠಂತಿ ತೇನ ಸಖಿಲೋಕೇನ ಸಂಪನ್ನೋ ಮಹೀಯತೆ. ಇನ್ನು ಅವನಿಗೆ ಒಟ್ಟಿಗೆ ಇದ್ದು ನೆರವಾದವು ಸಖಿಗಳು. ಸಖಿಗಳು ಅಂದ್ರೆ ಫ್ರೆಂಡ್ಸ್ ಅಂತೇವೆ, ಗೆಳೆಯರು ಅಷ್ಟೇ ಅಲ್ಲ, ಒಟ್ಟಿಗೆ ಇರುವವರು ಬಂಧುಗಳು ಆಗಬಹುದು, ದೂರದ ಬಂಧುಗಳು, ಒಟ್ಟಿಗೆ ಪ್ರೀತಿಯಿಂದ ಒಡನಾಡಿಗಳು. ಸಖಿ ಅಂದ್ರೆ ಒಡನಾಡಿ ಅಂತೇವೆ ನಾವು ಕನ್ನಡದಲ್ಲಿ. ಒಡನೆ ಆಡಿದವರು ಆಟದಿಂದ ಹಿಡಿದು ಕೊನೆಯ ತನಕ ಒಟ್ಟಿಗೆ ಇದ್ದು ಅವರು ಎಲ್ಲದರಲ್ಲೂ ಒಟ್ಟಿಗೆ ಇದ್ದವರು. ಅದರಲ್ಲಿ ಸಖಿ ಅನ್ನುವಲ್ಲಿ ಇದನ್ನು ನೀವು ಪುಲ್ಲಿಂಗದಲ್ಲೂ ತಗೊಳ್ಬಹುದು, ಗೆಳೆಯ ಮತ್ತು ಗೆಳತಿ ಒಡನಾಡಿಗಳಾದವರು ಗಂಡು ಇರಬಹುದು ಹೆಣ್ಣು ಆಗಬಹುದು. ಅಂದ್ರೆ ಇದರಲ್ಲಿ ಏನಾಯ್ತು ಅಂದ್ರೆ ಗಂಡು ಹೆಣ್ಣು ಇರಬಹುದು ಅಂದ್ರಿಂದ ಗಂಡ ಹೆಂಡತಿಯು ಬಂತು ಸಖಿ ಅನ್ನೋದು. ಹೆಣ್ಣಿಗೆ ಗೆಳೆಯ ಅಂದಾಗ ಗಂಡರು ಬಂದ, ಗಂಡಿಗೆ ಗೆಳತಿ ಅಂದಾಗ ಹೆಂಡತಿಯು ಬಂತು. ಹೀಗೆ ಗಂಡ ಹೆಂಡತಿ ಬಗ್ಗೆ ಹೇಳುವುದಲ್ಲಿ ಪ್ರತ್ಯೇಕ ಸ್ತ್ರೀಲೋಕ ಅಂತ ಮುಂದೆ ಹೇಳ್ತಾರೆ. ಆದ್ರೆ ಗಂಡ ಹೆಂಡತಿ ವಿಷಯ ಹೇಳುವುದಿಲ್ಲ, ಯಾಕೆಂದ್ರೆ ಮುಂದೇನು ಅಂದ್ರೆ ಗಂಡ ಹೆಂಡತಿ ಸಾಧಿ ದೇವತೆಗಳಲ್ಲಿ ಇಡೀ ಸಾಧನೆ ಉದ್ದಕ್ಕೂ ಒಬ್ಬರೇ ಸಾಧನೆಗೆ ಹೆಚ್ಚು ಮುಖ್ಯವಾಗಿ ಅಲ್ಲಿ ಗೆಳತಿಯಾಗಿ ಆತ ಇನ್ನೊಂದು ಜನ್ಮದಲ್ಲಿ ಬರಬಹುದು ಅಥವಾ ಆಗದೇ ಇರುವುದು ಅಂದ್ರೆ ನನ್ನ ಗಂಡ ಹೆಂಡತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಸ್ನೇಹ ಅನ್ನುವಂಥ ಸ್ನೇಹಕ್ಕೆ ಮೂರು ನಾಲ್ಕು ಮುಖಗಳು. ಇವಾಗ ಚಿಕ್ಕ ಮಕ್ಕಳನ್ನು ನಾವು ಪ್ರೀತಿ ಮಾಡ್ತೇವೆ, ಅದು ಸ್ನೇಹವೇ. ಆದರೆ ಅದಕ್ಕೆ ಪ್ರೀತಿ ವಾತ್ಸಲ್ಯ ಅಂತೇವೆ. ಚಿಕ್ಕ ಮಕ್ಕಳಲ್ಲಿ ಪ್ರೀತಿ ಮಾಡಿದರೆ ವಾತ್ಸಲ್ಯ ಅಂತೇವೆ. ಸಮಾನ ಸ್ಕಂಧರಲ್ಲಿ ಪ್ರೀತಿ ಮಾಡಿದರೆ ಇಬ್ಬರು ಫ್ರೆಂಡ್ಸ್, ಅದಕ್ಕೆ ಸ್ನೇಹ ಅಂತೇವೆ. ದೊಡ್ಡವರನ್ನ ಪ್ರೀತಿ ಮಾಡಿದರೆ ಅದಕ್ಕೆ ಭಕ್ತಿ ಅಂತೇವೆ. ಆಪೋಸಿಟ್ ಸೆಕ್ಸ್ ವಿಭಿನ್ನವಾದ ಲಿಂಗಗಳು ದೊಡ್ಡ ಹೆಣ್ಣು ಪ್ರೀತಿ ಮಾಡಿದರೆ ಅದಕ್ಕೆ ಕಾಮ ಅಂತೇವೆ. ಎಲ್ಲ ಪ್ರೀತಿಯದ್ದೇ ಬೇರೆ ಬೇರೆ ಮುಖಗಳು. ಹಾಗಾಗಿ ಅದನ್ನ ಸಖಿಯ ಪ್ರಶಕ್ತಿ ಪ್ರತ್ಯೇಕ ಗೆಳೆತನ, ಅದು ಸ್ನೇಹವೂ ಆಗಬಹುದು ಅಥವಾ ಕಾಮರೂಪವಾದ ಸ್ನೇಹವೂ ಆಗಬಹುದು. ಗಂಡು ಹೆಣ್ಣು ಆದಾಗ ಕಾಮರೂಪವಾದ ಸ್ನೇಹ ಆಗುತ್ತೆ. ಅಂತೂ ಅಥ ಯದಿ ಸಖಿ ಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಸಖಾಯ ಸಮುತ್ತಿಷ್ಟು. ಅಲ್ಲಿ ಪುಲಿಂಗ ಇದೆ, ಅದನ್ನ ಪುಲಿಂಗ ಆದರೆ ಸಖ್ಯಸ್ಯ ಸಖಾಯಸ್ಯ ಸಖಾಯ. ಗೆಳತಿಯರು ಮತ್ತು ಗೆಳೆಯರು ಹುಟ್ಟಿ ಸೇರಿದ ಗೆಳೆಯರು ಆಗಿಬಿಡ್ತು. ಅದರಿಂದ ಅವನು ಒಂದು ವೇಳೆ ತನಗೆ ಸಖಿ ಅಂದ್ರೆ ಏನು, ಗೆಳೆಯರು ಅಂದ್ರೆ ಯಾವುದು ಕ್ಲಬ್ಬಿನ ಗೆಳೆಯರು, ಅವ್ರು ಮಾಡಬಾರ್ದಂತಹ ಕೆಲಸಗಳಿಗೆ ಗೆಳೆತನ ಮಾಡಿದವರಲ್ಲ. ಅಧ್ಯಾತ್ಮದ ಸಾಧನೆಯಲ್ಲಿ ಗೆಳೆಯರು ಅದು ಮುಖ್ಯಲ್ಲಿ, ಅಧ್ಯಾತ್ಮದ ಸಾಧನೆಯಲ್ಲಿ ನೆರವು ನೀಡಿದಂತಹ ಒಡನಾಡಿಗಳು, ಒಟ್ಟಿಗೆ ಸಾಧನೆ ಮಾಡಿದವರು, ಒಂದೇ ಅಧ್ಯಾತ್ಮದ ಒಂದೇ ಗುರುಗಳ ಹತ್ರ ಅಧ್ಯಯನ ಮಾಡಿದವರು, ಒಂದೇ ಕಡೆಯಲ್ಲಿ ಸಾಧನೆ ಮಾಡಿದವರು, ಒಂದೇ ರೀತಿ ಹೀಗೆ ಅಧ್ಯಾತ್ಮದ ಸಾಧನೆಯಲ್ಲಿ ನೆರವು ನೀಡಿದ ಗಂಡು ಹೆಣ್ಣು ಎಲ್ಲರೂ ಸಖಿಯರು. ಅದು ಗಂಡ ಹೆಂಡತಿ ಇರಬಹುದು, ಗೆಳತಿ ಗೆಳೆಯ ಏನೂ ಇರಬಹುದು. ಅಥಯದಿ ಅಂಥವರಿಗೆ ಅಂಥ ಗೆಳೆಯರನ್ನು ಅಥವಾ ಗೆಳತಿಯರನ್ನು ಕಾಣಬೇಕು ಅಂತ ಬಯಸಿದರೆ, ಸಖೀನಾಂ ಲೋಕ ದರ್ಶನಂ ಕಾಣಬೇಕು ಅಂತ ಬಯಸಿದರೆ, ಸಂಕಲ್ಪಾದೇವಾಸ್ಯ ಸಖಾಯ ಸಮುತ್ತಿಷ್ಟಂತಿ, ಅವನ ಬಯಕೆ ಮಾಡಿದ ಕ್ಷಣದಲ್ಲೇ ಅವನು ಬಯಸಿದಂತಹ ಗೆಳೆಯರನ್ನ ಇಚ್ಛಾ ಮಾತ್ರದಿಂದ ಕಾಣಬಹುದು. ಎರಡು ಈಗ ಇದು ವಿಷಯ ಹೀಗೆ, ನಾವು ಯಾವುದೋ ಒಂದನ್ನು ಇದಕ್ಕೊಂದು ಹೇಗೆ ಅಂತ ಒಂದು ದೃಷ್ಟಾಂತ ಕೊಡುವುದಿದ್ದರೆ, ನಾವು ಯಾವುದೋ ಒಂದು ವಸ್ತುವನ್ನು ನೋಡಬೇಕು ಅಂತ ಬಯಸಿದರೆ ಕಾಣುವುದಿಲ್ಲ ದೂರದಲ್ಲಿರುವ ಒಂದು ವಸ್ತು, ಆದರೆ ನಮಗೂ ಕಾಣುತ್ತೆ, ಕನಸಿನಲ್ಲಿ ಕಾಣ್ತೇವೆ. ಒಂದು ವಸ್ತುವನ್ನು ನೋಡಬೇಕು ಅಂದ್ರೆ ಕನಸಿನಲ್ಲಿ ಅದೇ ವ್ಯಕ್ತಿಯನ್ನು ಕಾಣುತ್ತೇವೆ. ತುಂಬಾ ಒಂದು ವ್ಯಕ್ತಿಯನ್ನು ನಾವು ಎಣಿಸಿದರೆ ಮನಸ್ಸಿನಲ್ಲಿ ರಾತ್ರಿ ಕನಸಿನಲ್ಲಿ ಆ ವ್ಯಕ್ತಿಯನ್ನು ಕಾಣ್ತೇವೆ. ಹಾಗೆಯೇ ಅವರಿಗೆ ಕನಸಿನಲ್ಲೆಲ್ಲ ಎಚ್ಚರದಲ್ಲಿ ಆ ರೂಪವನ್ನು ಕಾಣಬಹುದು. ಇಷ್ಟೇ ವ್ಯತ್ಯಾಸ. ಆ ಗೆಳೆಯರನ್ನು ಗೆಳತಿಯರನ್ನು ಸಂಕಲ್ಪಾದೇವಾಸ್ಯ ಸಮುತ್ತಿಷ್ಟಂತೆ. ಆಮೇಲೆ ಆ ಗೆಳೆಯರೋ ಅಥವಾ ಗೆಳತಿಯರೋ ಲೋಕ ಕಾಮ ಮುಕ್ತಿ ಲೋಕದಲ್ಲಿ ಮೋಕ್ಷದಲ್ಲಿ ಬಂದಿರಬೇಕು ಅಂತ ಬಯಸಿದರೆ ಸಂಕಲ್ಪಾದೇವಾಸ್ಯ ಸಖಾಯ ಸಮುತ್ತಿಷ್ಟ, ಅವರು ಮೋಕ್ಷದಲ್ಲಿ ಬಂದು ಇವರ ಜೊತೆಗೆ ಬಂದಿರುತ್ತಾರೆ. ಆ ಗೆಳೆಯರಲ್ಲಿಯೋ ಗೆಳತಿಯರಲ್ಲೋ ಭಗವಂತನ ಲೋಕ ಜ್ಞಾನರೂಪನಾದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಬಯಸಿದರೆ ಅದು ಸಾಧ್ಯವಾಗುತ್ತೆ. ಹೀಗೆ ತೇನ ಸಖಿಲೋಕೇನ ಸಂಪನ್ನ ಮನೀಯತೆ, ಗೆಳೆಯರ ಒಡನಾಟದಿಂದ ಗೆಳೆಯರ ದರ್ಶನದಿಂದ ಗೆಳೆಯರಿಗೆ ಮುಕ್ತಿ ದೊರಕುವ ಮೂಲಕ ಗೆಳೆಯರ ಪ್ರತೀಕದಲ್ಲಿ ಗೆಳತಿಯರ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡುವ ಮೂಲಕ ಸಂಪನ್ನ ಅವನ ಅಭೀಷ್ಟ ಸಿದ್ಧಿಯಾಗಿ ಮಹಿಯತೆ ಅವನು ಗೌರವಿಸಲ್ಪಡ್ತಾನೆ. ಈ ಸಖಿ ಎನ್ನುವ ಶಕ್ತಿಯಿಂದ ತಂದೆ ತಾಯಿ ಅಕ್ಕ ಅಣ್ಣ ತಂಗಿ ತಮ್ಮ ಇದಿಷ್ಟು ಬಿಟ್ಟು ಉಳಿದ ಎಲ್ಲಾ ಬಂಧುಗಳು ಸೇರಿದ್ರು ಗಂಡ ಹೆಂಡತಿ ಎಲ್ಲ ಆಯ್ತು. ಇನ್ನು ಇದಲ್ಲದೆ ಅಥಯದಿ ಗಂಧಮಾಲ್ಯ ಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಗಂಧಮಾಲ್ಯ ಸಮುತ್ತಿಷ್ಠತ ತೇನ ಗಂಧಮಾಲ್ಯ ಲೋಕೇನ ಸಂಪನ್ನೋ ಮಹೀಯತೆ. ಏನೋ ರೋಗಿಸಬೇಕು ಅಂತ ಬಯಕೆ. ಅಥಯದಿ ಗಂಧಮಾಲ್ಯ ಲೋಕ ಕಾಮೋ ಭವತಿ ಅಂತ ಮೈಗೆಲ್ಲ ಗಂಧ ಹಚ್ಕೋಬೇಕು, ಮಾಲೆ ಹೂವಿನ ಮಾಲೆ ತಲೆಯಲ್ಲಿ ಹೂ ಮುಡಿಬೇಕು, ಬುತ್ತಿಯಲ್ಲಿ ಹೂವಿನ ಮಾಲೆ ತೊಡಬೇಕು ಅಂದ್ರೆ ಭೋಗದ ಬಯಕೆ. ಇದು ಸಾಮಾನ್ಯ ನಮ್ಮಲ್ಲಿ ಮನುಷ್ಯ ಗಂಧ ಅಂದ್ರೆ ಅದರ ಪೌಡರ್ ಹಚ್ಕೋಬೇಕು ಅಂತ ಕಾಣಬಹುದು ಅಷ್ಟೇ. ಇಟ್ ಇಸ್ ಬೇಸಿಕಲಿ ಸೇಮ್ ಅದರ ಕಾನ್ಸೆಪ್ಟ್ ಬಂದ್ರೆ ಪೌಡರ್ ಹಚ್ಕೊಳ್ಬೇಕು ಅಂತ ಅನ್ಬೋದು. ಗಂಧ ಕೊಟ್ಟು ಮೈಯೆಲ್ಲ ಕಪ್ಪು ಗಮನ ಮಾಡಬೇಕು, ಗಂಧ ಹಚ್ಕೊಳ್ಬೇಕು, ಆಮೇಲೆ ಹೂ ಮುಡ್ಕೊಳ್ಳೋದು, ಹೂವಿನ ಮಾಲೆ ಹಾಕೊಳ್ಳೋದು. ಹಿಂದೆ ಎಲ್ಲರೂ ಗಂಡಸರು ಹೂ ಮುಡ್ಕೊಳ್ತಿದ್ರು, ಹೆಂಗಸರು ಹೂ ಮುಡ್ಕೊಳ್ತಿದ್ರು. ಯಾಕೆಂದ್ರೆ ಹಿಂದೆ ತಲೆ ಇಬ್ಬರು ತಲೆ ಸುಡಿ ಹಾಕೊಳ್ತಿದ್ರು, ಸುಡಿಗೆ ಹೂ ಮುಡ್ಕೊಳ್ತಿದ್ರು, ಆಮೇಲೆ ಮಾಲೆ ಕುತ್ತಿಗೆ ಮಾಲೆ ಕೂಡ ಹಾಕೊಳ್ತಿದ್ರು. ಅದು ಅಲಂಕ ಚಂದ ಅಂತ ಯಾವುದು ಚಂದ ಅಂತ ಕಂಡದ್ದು ಅದನ್ನು ಮಾಡೋದು. ಹೂ ಮುಡ್ಕೊಳ್ಳುವುದು ಚಂದ ಅಂತ ಕಂಡದ್ದು ಮುಡ್ಕೊಂಡು ಕಡೆಗೆ ಸ್ವಲ್ಪ ದಿವಸ ಅಂತ ಸಹಿ ಅಂತ ಕಟ್ಟಿಸ್ಬಿಟ್ರು. ಅಂದ್ರೆ ಹಿಂದೆ ಗಂಧ ಮಾಲೆ ಅಂದ್ರೆ ಒಟ್ಟಿಗೆ ಮೈ ತುಂಬಾ ಹೂವು ಅಲ್ಲ ಮಾಲೆ ಅಂದ್ರೆ ಹೂವಿನ ಮಾಲೆ ಆಗ್ಬೇಕಾಗಿಲ್ಲ, ಮಾಲೆ ಅಂದ್ರೆ ಸರಗಳು ಚಿನ್ನ ಆಭರಣ ಆಗುವ ಮೈ ತುಂಬಾ ಗಂಧ ಹಚ್ಚಿಕೊಂಡು ಬಗೆ ಬಗೆಯ ಚಿನ್ನಾಭರಣಗಳನ್ನು ತೊಟ್ಟು ಅಲಂಕಾರವಾಗಿರಬೇಕು ಬಯಸು ಗಂಧ ಮಾಲೆಯ ಕಾಮನ ಮಾಡುತ್ತೆ. ಇದು ಯಾಕೆ ಮೋಕ್ಷ ಅಂತಂದ್ರೆ ಒಳ್ಳೆ ನಮ್ಗೂ ನಾಗೆ ಆಯ್ತಲ್ವ ಕತ್ತಿ ಪೌಡರ್ ಹಾಕೊಳ್ಬೇಕು, ಒಳ್ಳೆ ಬಂಗಾರ ಒಳ್ಳೆ ಸೀರೆ ಉಟ್ಕೋಬೇಕು ಅಂತ ಬಯಕೆ ಇಲ್ಲ, ಬಯಕೆ ಮುಗಿಲಿಲ್ಲ ಮೋಕ್ಷಕ್ಕೆ ಆಗೋದ್ರೆ ನಮಸ್ಕಾರ ಮಾಡಿ ಎಲ್ಲ ಬಯಕೆ ತೀರಿಸಿ ಹೋಗೋದಿತ್ತಲ್ಲ ಅದೆಲ್ಲ ಅದಕ್ಕೆ ಅದನ್ನು ಗಂಧ ಮಾಲ್ಯ ಕಾಮ ಹಾಕು ಅಂತ ಹೇಳಿದ್ರು. ಆ ಕಾಮ ಶಬ್ದಕ್ಕೆ ನಾನು ಅದಕ್ಕೆ ಹೇಳಿದೆ ಭಗವ ಈ ಗಂಧ ಮಾಲ್ಯವನ್ನು ಹಚ್ಚಿಕೊಳ್ಳುವ ಮೂಲಕ ನನ್ನ ಮೈಗೆ ನಾನು ಗಂಧ ಹಚ್ಚಿಕೊಳ್ಳು ನಾನು ಮಾಲೆ ಹಾಕಿಕೊಳ್ಳುವ ಮೂಲಕ ಅಥವಾ ಇನ್ಯಾರೋ ಒಬ್ಬರಿಗೆ ಗಂಧ ಸಖಿ ಗೆಳೆಯರಿಗೆ ಗೆಳತಿಯರಿಗೆ ಗಂಧ ಮಾಲ್ಯವನ್ನು ಹಚ್ಚುವ ಮೂಲಕ ಆ ಪ್ರತೀಕದಲ್ಲಿರ್ತಕ್ಕ ಭಗವಂತನ ಸೆಲುವನ್ನ ಕಾಣುವುದು ಅವರಿಗೆ ಅದನ್ನು ಕಾಣುವುದೇ ಭಗವಂತನ. ಸೊ ಅವರು ತನಗೆ ಅಲಂಕಾರ ಮಾಡಿಕೊಂಡಾಗಲು ಇದು ಏನು ಅಂದ್ರೆ ನನ್ನೊಳಗಿರ್ತಕ್ಕಂತ ಭಗವಂತನನ್ನ ಆರಾಧನೆ ಮಾಡುದು. ಹೀಗೆ ಅವರ ಕಾಮನೆಯಲ್ಲಿ ಭಗವಂತನ ಪೂಜೆಯ ಕಾನ್ಸೆಪ್ಟ್ ಇದೆ, ನಮ್ಮ ಕಾಮನೆಯಲ್ಲಿ ನಮ್ಮ ಸ್ವಂತದ ಚೆಲುವಿನ ಸೌಂದರ್ಯ ಉಪಾಸನೆಯ ಕಾನ್ಸೆಪ್ಟ್ ಇದೆ. ಇಷ್ಟೇ ವ್ಯತ್ಯಾಸ. ಕ್ರಿಯೆ ಒಂದೆ, ಅದರ ಹಿಂದಿರುವ ಭಾವವೇ. ಅಥವಾ ಯದಿ ಗಂಧ ಮಾಲ್ಯ ಕಾಮವು ಭವತಿ, ಗಂಧ ಮಾಲೆಗಳನ್ನ ಹಾಕೊಂಡು ಅಥವಾ ತೊಡಿಸಿ ಇನ್ಯಾರಿಗೋ ಭಗವಂತನನ್ನ ಆ ರೂಪದಿಂದ ಭಗವಂತನ ಚೆಲುವನ್ನು ಕಾಣಬೇಕು ಅಂತ ಬಯಸಿದಾಗ ಸಂಕಲ್ಪ ರೇವಾಸ್ಯ ಗಂಧ ಮಾಲ್ಯ ಉತ್ತಿಷ್ಠತಃ ಅವರು ಬಯಸಿದಂತಹ ಸುಗಂಧ ದ್ರವ್ಯಗಳು ಬಯಸಿದಂತಹ ಆಭರಣಗಳು ಮಾಲೆಗಳು ಪುಷ್ಪರಾಶಿ ಯಾವ್ದು ಬೇಕು ಅದು ಬಯಸಿದ ಕಲ್ಪವೃಕ್ಷ ಅಂತ ಸ್ವರ್ಗದಲ್ಲಿ ಹೇಳ್ತಾರಲ್ಲ ಬಯಸಿದಂತಹದನ್ನು ಕೊಡುವುದಕ್ಕೆ ಕಲ್ಪವೃಕ್ಷ ಏನು ಬಯಸಿದ ಅದನ್ನು ಕೊಡ್ತಿತ್ತು. ಆ ರೀತಿ ಅವರು ಬಯಸಿದ ತಕ್ಷಣ ಬಯಸಿದ ವಸ್ತು ಸೃಷ್ಟಿಯಾಗಿ ಅವರ ಕೈಗೆ ಅಡುತ್ತಿತ್ತು. ತೇರ ಗಂಧಮಾಲ್ಯ ಲೋಕೇನ ಸಂಪತ್ತು ಮುಖ್ಯತೆ, ಆ ಗಂಧಮಾಲ್ಯಗಳನ್ನ ಕಂಡು ಆ ಗಂಧಮಾಲ್ಯಗಳನ್ನ ಭಗವಂತನಿಗೆ ಪ್ರತೀಕಕ್ಕೆ ಅಲಂಕರಿಸಿ ಅದರಿಂದ ಸಂತುಷ್ಟರಾಗಿ ಗೌರವ ಅಥವಾ ಇನ್ನು ಅದೇ ಗಂಧಮಾನ ಲೋಕ ಭವತಿ. ಅದನ್ನು ಒಂದು ವೇಳೆ ಅಭಯತ್ಯ ನಿಪಾನ ಅನ್ನಪಾನ ಲೋಕ ಕಾಮೋ ಭವತಿ, ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಕುಡಿಬೇಕು ಅಂತ ಅನ್ಸಾಗ ಅನ್ನಪಾನ ಇದು ತಮಾಷೆ ಅಂದ್ರೆ ಮೋಕ್ಷದಲ್ಲಿ ಅನ್ನಪಾನದ ಅವಶ್ಯಕತೆಯೇ ಇಲ್ಲ. ಇದು ಒಂದು ಕ್ರೀಡೆ ಅಷ್ಟೇ. ಹಸಿವಾಗಿ ಊಟ ಮಾಡಬೇಕು ಹಸಿವಾಗಿದೆ ಹಸಿವಿನ ಪ್ರಶ್ನೆ ಇಲ್ಲ, ಆದರೆ ವಿಹಾರ ಇದು ಯಾಕೆಂದ್ರೆ ಇದು ಒಂದು ಭಗವಂತನ ವೈಭವ. ಮೈದು ಆಭರಣ ತೊಡಬೇಕು ಅಂತ ಬಯಕೆ ಬಂದ ಹಾಗೆ ವೈಭವದ ಒಳ್ಳೆ ಅವತರದ ಊಟ ಮಾಡಬೇಕು ಅಂತ ಬಯಕೆ ಆಯಿತು ಯಾರಿಗೆ. ಅದನ್ನು ಮೂಲಕ ಭಗವಂತನ ಆರಾಧನೆ ಎಲ್ಲವೂ ಕೂಡ ಸ್ತ್ರೀ ವಿರುವ ಜ್ಞಾನ ಇರುವ ಜ್ಞಾತಿ ವಿರುವ ಅಜ್ಞಾತಿ ವಿರುವ ಯಕ್ಷನ್ ಕ್ರೀಡನ್ನ ಅವಮಾನ ಹೇಳ್ತಾರೆ ಉಪನಿಷತ್ತಿನ ಮುಂದೆ ಬರುತ್ತೆ. ಯಕ್ಷನ್ ಏನೇನು ಪೂರ್ವವಾದ ಸಂಗತಿಗಳನ್ನು ಭೋಗಿಸ್ತಾ ಆಟ ಆಡ್ತಾ ಸ್ತ್ರೀಯರ ಜೊತೆಗೆ ವಾಹನದಲ್ಲಿ ನೀರಿನಲ್ಲಿ ನೆಲದಲ್ಲಿ ವಿಮಾನದಲ್ಲಿ ಎಲ್ಲರಲ್ಲಿ ಹೇಗೆ ಬೇಕಾದ ಹಾಗೆ ವಿವರಿಸುತ್ತಾರೆ. ಅದೆಲ್ಲ ವಿಹಾರವೂ ಅವರಿಗೆ ಭಗವಂತನ ಪೂಜಾ ರೂಪವಾಗಿರುತ್ತದೆ. ಹಾಗಾಗಿ ಅನ್ನಪಾನ ಕಾಮೋ ಭವತಿ, ಅನ್ನಪಾನ ಲೋಕ ಕಾಮನ, ಅನ್ನಪಾನಗಳನ್ನ ಅದರ ಸಮರ್ಥೆಯನ್ನ ನೋಡಬೇಕು. ಅದು ಜ್ಞಾನರೂಪರಾದ ಭಗವಂತನಿಗೆ ಅರ್ಪಿತವಾಗಬೇಕು ಅಂತ ಅನುಭವಿಸಬೇಕು ಅಂತ ಅವರು ಬಯಸಿದರೆ ಸಂಕಲ್ಪ ದೇವಾಸ್ಯ ಅನ್ನಪಾನೆಯ ಸಮುತ್ತಿಷ್ಟದ ಅವರು ಬಯಸಿದಂತಹ ಬಗೆ ಬಗೆಯ ತಿಂಡಿಗಳು ಅನ್ನಗಳು ಪಾನಕಗಳು ಪಾನೀಯಗಳು ಅವ್ರು ಬಯಸಿದ ಮಾತ್ರಕ್ಕೆ ಅವನಿಗೆ ಈಡೇರಿದೆ. ಅದಕ್ಕೋಸ್ಕರ ಅದನ್ನು ಪ್ರಿಪೇರ್ ಮಾಡುವುದು ಬೇಡ, ಆರ್ಡರ್ ಮಾಡಿ ತಯಾರು ಮಾಡಿ ತರಿಸಿಕೊಳ್ಳುವುದು ಬೇಡ. ಇಚ್ಛಾ ಮಾತ್ರದಿಂದ ಸೃಷ್ಟಿಯಾಗುತ್ತೆ ದೇನ ಅನ್ನಪಾನ ಏನ ಅನ್ನಪಾನ ಲೋಕೇನ ಸಂಪತ್ತು ಮುಗಿಯಿದೆ. ಅದರಿಂದ ಆನಂದವಾಗಿ ಆ ಭೋಗಗಳನ್ನು ಭೋಗಿಸಿ ಅಥವಾ ಭಗವಂತನೇ ಆ ಭೋಗಗಳನ್ನು ಅರ್ಪಿಸಿ ಅಲ್ಲಿ ಗೌರವ ಅರ್ಹರಾಗಿರುತ್ತಾರೆ. ಇನ್ನೊಂದು ಅನಯದಿ ಗೀತವಾದಿತ್ರ ಲೋಕ ಕಾಮೋಭವತಿ, ಸಂಕಲ್ಪ ರೇವಾಸ ಗೀತವಾದಿತ್ರೆ ಸಮುತ್ತಿಷ್ಟದ ಅಭೇದ ಗೀತವಾದಿತ್ರ ಲೋಕೇನ ಸಂಪನ್ನ ಮಹಿಯದೆ. ಅದೆಲ್ಲ ಈಗ ಊಟ ಮಾಡಬೇಕು ಅಂತ ಆಸೆ ಇಲ್ಲ, ಚೆನ್ನ ಅಲಂಕಾರ ಮಾಡಬೇಕು ಅಂತ ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಗೀತವಾದಿತ್ರ ಹಾಡು ಅದನ್ನು ಒಳ್ಳೆ ಇನ್ಸ್ಟ್ರೂಮೆಂಟ್, ಒಳ್ಳೆ ಇನ್ಸ್ಟ್ರೂಮೆಂಟ್ ಜೊತೆ ಒಳ್ಳೆ ಸಂಗೀತ ಕೇಳಬೇಕು. ಅಲೌಕ ವೈದ್ಯ ದಿವ್ಯ ಸಂಗೀತ ದೇವಲೋಕದ ಸಂಗೀತ ಕೇಳಬೇಕು ಒಂದು ಬಯಕೆ. ಗೀತವಾದಿತ್ರ ಲೋಕ ಕಾಮೋಭವತಿ ಅರ್ಥಾತ್ ಗೀತ ಮನೋರ್ಭಯಾಮಿ ವಾದಿತ್ರ ನಿತ್ಯ ಪೂಜೆಯಲ್ಲಿ ಹೇಳುತ್ತಾರೆ. ಉಪಚಾರ ರಾತ್ರಿ ಪೂಜೆ ಆದ್ಮೇಲೆ ಗೀತ ಮನೋರ್ಭಯಾಮಿ ವಾದಿತ್ರ ಮಧ್ಯಾಹ್ನ ಉತ್ತರ ಪೂಜೆಯಲ್ಲಿ ಗೀತ ಮನೋರ್ಭಯಾಮಿ ವಾದಿತ್ರ ಮನೋರ್ಭಯಾಮಿ ದೇವರಿಗೆ ಸಂಗೀತವನ್ನು ಸಮರ್ಪಣೆ ಮಾಡ್ತೇವೆ, ವಾದ್ಯ ಸೇವೆಯನ್ನು ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ಇದು ವೃತ್ತಿಯನ್ನು ಹೀಗೆ ಗೀತವಾದಿತ್ರ ಸೇವೆಯನ್ನು ಭಗವಂತನ ಸಲ್ಲಿಸಬೇಕು ಅಂತ ಕಂಡಾಗ ಅವರು ಸಂಗೀತ ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಭಗವಂತನನ್ನು ಸಂಗೀತದಿಂದ ಆರಾಧಿಸಬೇಕು. ಗೀತವಾದಿತ್ರ ಲೋಕ ಕಾಮೋಭವತಿ ಒಳ್ಳೆಯ ಸಂಗೀತ ಹಾಡತಕ್ಕಂತಹ ಒಂದು ವ್ಯಕ್ತಿಯನ್ನು ಕಾಣಬೇಕು. ಬಳಸಿದಾಗ ಸಂಕಲ್ಪ ದೇವಾ ಸಂಗೀತವಾಗಿದ್ದರೆ ನಮ್ಮಿಷ್ಟು ಜನ ಹಾಡು ಹಾಡುಗಾರರು ವಾದ್ಯಗಳು ವಾದ್ಯಗಾರರು ಅವರು ಇಚ್ಛಾ ಮಾತ್ರದಿಂದ ನಿರ್ಮಾಣವಾಗಿ ದೊಡ್ಡ ಕಚೇರಿಯ ಮೇಲೆ ಮುಂದೆ ಹರಡಬಹುದು. ಇದೆಲ್ಲ ಯಾವುದು ಅವನು ಏನು ಬಯಸ್ತಾನೆ ಅದು ಅವನಿಗೆ ಸಿಗುತ್ತೆ ಎಂದು ಮುಖ್ಯ. ನೇರ ಗೀತವಾದಿತ್ತ ಲೋಕೇನ ಸಂಬಂಧವು ಹೀಗಿದೆ ಇದು. ಆಮೇಲೆ ಅದರಿಂದ ಗೀತವಾದಿತ್ತಗಳನ್ನ ಭಗವಂತನಿಗೆ ಅರ್ಪಿಸಿ ಜ್ಞಾನರೂಪನಾದ ಭಗವಂತನಿಗೆ ಅದರಿಂದ ಸಂತುಷ್ಟನಾಗಿ ಮುಕ್ತರಿಂದ ಪೂಜಿಸಲ್ಪಡ್ತಾನೆ. ಇದಾಯಿತು. ಕೊನೆಯೇ ಹೇಳ್ತಾರೆ, ಅಭಯದಿ ಸ್ತ್ರೀಲೋಕ ಕಾಮೋಭವತಿ ಸಂಕಲ್ಪ ದೇವಾಸ್ಯ ಸ್ತ್ರೀಯ ಸಮುತ್ತಿಷ್ಠಂತಿ ಸ್ತೇನ ಸ್ತ್ರೀ ಲೋಕೇನ ಸಂಪನ್ನೋ ಮಹೀಯತೆ. ಸ್ತ್ರೀ ಬಿರುವ ಯಾನೇನು ಅಭಯದಿ ಸ್ತ್ರೀಲೋಕ ಕಾಮೋಭವತಿ. ಸ್ತ್ರೀಲೋಕ ಕಾಮ ತಾನು ಸಾಧನೆಯಲ್ಲಿ ತನಗೆ ಒಡನಾಡಿಯಾಗಿದ್ದ ಅಥವಾ ತನಗೆ ಯಾವುದೇ ಒಂದು ನೆರವು ಮಾಡಿದಂತಹ ಹೆಂಗಸರನ್ನ ನೋಡಬೇಕು ಅಂತ ಒಂದು ಬಯಸಿದ. ಸ್ತ್ರೀಲೋಕ ಕಾಮೋಭವತಿ ಆ ಸ್ತ್ರೀಯರ ಸಮುದಾಯವನ್ನು ನೋಡಬೇಕು ಅಂತ ಬಯಸಿದ, ಅಥವಾ ಆ ಸ್ತ್ರೀಯರಲ್ಲಿ ಸ್ತ್ರೀಯರು ಮುಕ್ತರಾಗಬೇಕು ಅಂತ ಬಯಸಿದ, ಅಥವಾ ಆ ಸ್ತ್ರೀಯರಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಬಯಸಿದ. ಸಂಕಲ್ಪ ದೇವಾಸ್ಯ ಸ್ತ್ರೀಯ ಸಮುತ್ತಿಷ್ಠಂತಿ, ಅವನ ಇಚ್ಛಾ ಮಾತ್ರದಿಂದ ಎಲ್ಲ ಸ್ತ್ರೀಯರು ಅವನ ಮುಂದೆ ಕಾಣಿಸಿಕೊಳ್ತಾರೆ, ಅಥವಾ ಅವನು ಬಯಸಿದರೆ ಅವರು ಮುಕ್ತರಾಗಿ ಇವನ ಒಡನಾಡಿಗಳಾಗಿರಬಲ್ಲರು. ಅಷ್ಟೇ ಅಲ್ಲ, ಆ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡಬಹುದು. ತೇನ ಸ್ತ್ರೀಲೋಕಿನ ಸಂಬಂಧ ಮುಗಿಯುತ್ತೆ. ಅವನು ಬಯಸಿದ ಸ್ತ್ರೀಯರ ದರ್ಶನ, ಬಯಸಿದ ಸ್ತ್ರೀಯರ ಮೂರ್ತಿ, ಸ್ತ್ರೀಯರಲ್ಲಿ ಭಗವಂತನ ಉಪಾಸನೆ ಮೂಲಕ ಮಹಿಯತೆ ಅವನು ಪೂಜಿಸಲ್ಪಡ್ತಾನೆ. ಈಗ ಏನಾಯ್ತು ಅಂದ್ರೆ, ಯಮ್ಯವಂತಂ ಅಭಿಕಾಮೋ ಭವತಿ ಯಮ್ಯಂ ಕಾಮಂ ಕಾಮಯತೆ ಸ್ವಯಂ ಸಂಕಲ್ಪ ದೇವಾಸ್ಯ ಸಮುತ್ತಿಷ್ಠತಿ ತೇನ ಸಂಪನ್ನೋ ಮಹಿಯತೆ. ಯಮ್ಯಂ ಅಂತಂ ಅಭಿಕಾಮೋ ಭವತಿ ಯಾವ ಯಾವ ಫಲವನ್ನು ಬಯಸುತ್ತಾನೋ. ಹೇಳಿದೆ ಇಷ್ಟೆಯೋ, ಇನ್ಯಾವುದೋ ಒಂದು ಬಯಸಿರಾಗುದಂದ್ರೆ ಇದು ಸುಮ್ಮನೆ ಫಾರ್ ಎಕ್ಸಾಂಪಲ್ ಅಂತ ಉದಾಹರಣೆಗೆ ಎರಡು ಹೇಳಿದೆ. ಎಂ ಎಂ ಅಂತಂ ಅಭಿಕಾಮೋ ಭವತಿ ಯಾವ ಫಲವನ್ನು ಅಥವಾ ಅಂತ ಆದ್ರೆ ಯಾವ ದೇಶವನ್ನು ಲೋಕ ಯಾವ ಲೋಕವನ್ನು ಹೋಗಿ ಸೇರಬೇಕು ಆ ಲೋಕವನ್ನು ನೋಡಬೇಕು ಅಂತ ಬಯಸಿದರೆ ಅಲ್ಲಿ ಹೋಗ್ಬೋದು. ಇವಾಗ ಮುಕ್ತರು ನಾವು ಈಗ ಮೋಕ್ಷ ನೋಡಬೇಕು ಅಂದ್ರೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಮುಕ್ತರಿಗೆ ನಂದೇ ಎಲ್ಲ ನೋಡಬೇಕು ಅಂದ್ರೆ ಇಲ್ಲಿ ಬರ್ಬೋದು, ಅವ್ರು ಇಲ್ಲೇ ಇರ್ಬೋದು, ಕಾಣಬೇಕಾಗಿಲ್ಲ. ಅಷ್ಟೇ ನಮ್ ಕಾಣಬೇಕಾಗಿಲ್ಲ ಅಂದ್ರೆ ಅವರು ಎಂ ಎಂ ಅಂತಂ ಅಂತಾದ್ರೆ ಪ್ರದೇಶ ಅಥವಾ ಅಂತಾದ್ರೆ ಫಲ. ಯಾವ ಫಲವನ್ನು ಬಯಸಿದರೆ ಅಥವಾ ಯಾವ ದೇಶವನ್ನು ಯಾವ ಪ್ರದೇಶವನ್ನು ಅವರು ಬಯಸಿದರೆ ಎಂ ಕಾಮಂ ಕಾಮಯತೆ ಅಲ್ಲಿ ಹೋಗಿ ಏನನ್ನು ಬಯಸಿದರೆ ಯಾವ ಬಯಕೆ ಆಗಬೇಕು ಅಂತ ಅವರು ಇಚ್ಛಿಸಿದರೆ ಸ್ವಯಂ ಸಂಕಲ್ಪ ದೇವಾಸ್ಯ ಸಮುತ್ತಿಷ್ಠತೆ ಅಸೌ ಆ ಬಯಕೆ ಅವರು ಬಯಸಿದ ಲೋಕ ಬಯಸಿದ ಪ್ರದೇಶ ಬಯಸಿದಂತಹ ಸಂಗತಿ ಅವರ ಸಂಕಲ್ಪ ಮಾತ್ರದಿಂದ ಈಡೇರುತ್ತೆ. ತೇನ ಸಂಪನ್ನ ಮಹಿಯತೆ ಅವರು ಬಯಸಿದ್ದನ್ನು ಪಡೆದು ಸಂತುಷ್ಟರಾಗಿ ಮುಕ್ತರಿಂದ ಗೌರವಿಸಲ್ಪಡ್ತಾನೆ ಅಂತಕ್ಕಂತಹ ಒಂದು ವಿವರಣೆಯನ್ನ ಕೊಟ್ಟು ಈ ಮುಕ್ತರು ಸತ್ಯ ಸಂಕಲ್ಪರು ಸತ್ಯಕಾಮರು ಆಗಿರ್ತಾರೆ ಅನ್ನೋದನ್ನು ವಿವರಿಸಿದ. ಆದರೆ ಇದಕ್ಕೆ ಕಾರಣ ನಿಜವಾಗಿ ಸತ್ಯಕಾಮ ಸತ್ಯ ಸಂಕಲ್ಪ ಭಗವಂತ. ಆದರೆ ಭಗವಂತನ ಕಾಮನೆಯನ್ನ ಅನುಗುಣವಾಗಿ ನಾವು ಕಾಮಿಸಿದರೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ಸಂಕಲ್ಪಿಸಿದರೆ ನಮ್ಮ ಆಸೆಗಳು ಈಡೇರುತ್ತವೆ. ಅದು ಸಾಧ್ಯ ಆಗುವುದು ಮುಕ್ತಿಯಲ್ಲಿ ಮಾತ್ರ. ಇಲ್ಲಿ ಅಪರೂಪಕ್ಕೊಮ್ಮೆ ನಾವು ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅಕಸ್ಮಾತ್ ಟ್ಯೂನ್ ಆಗಿ ಹೇಳಿಬಿಟ್ರೆ ಆಗತ್ತೆ ತೈಮೇ ಸತ್ಯ ಕಾಮಾಹ ಅನೃತಾಭಿಧಾನಾಹ. ಮುಂದಿನ ಖಂಡದಲ್ಲಿ ಅದನ್ನು ವಿವರತೆ ಹೇಳ್ತಾರೆ. ನಮಗೆ ನಾವು ಇಲ್ಲೂ ಸತ್ಯಕಾಮರೆ ನಮ್ಮ ಕಾಮನೆಗಳು ಸುಳ್ಳಲ್ಲ, ಅದು ಸತ್ಯ ಆಗುವುದಿಲ್ಲ. ಯಾಕೆಂದ್ರೆ ಅಜ್ಞಾನದಿಂದ ಮುಚ್ಚಲ್ಪಟ್ಟದ್ರಿಂದ ಒಳಗೆ ಜೀವ ಸ್ವರೂಪ ಬಯಸಿದ್ದನ್ನೆಲ್ಲ ಈಡೇರಿಸಿಕೊಳ್ಳುವಂತಹ ಆ ಸತ್ಯ ಸ್ವರೂಪವಾದ ಜೀವ ಒಳಗಿದೆ. ಅವನು ಭಗವಂತನಿಗೆ ಟ್ಯೂನ್ ಆದ ತಕ್ಷಣ ಅದು ಕರೆಂಟ್ ಆಗುತ್ತೆ. ಅಲ್ಲಿ ತನಕ ಅನೃತ ಅಭಿಧಾನ ಅಜ್ಞಾನದ ಮುಚ್ಚಳದಲ್ಲಿ ಇರುವುದರಿಂದ ನಮ್ಮ ಬಯಕೆಗಳು ಈಡೇರುವುದಿಲ್ಲ. ಈ ಅಜ್ಞಾನದ ಮುಚ್ಚಳ ಕಳಚಿಕೊಂಡಾಗ ಎಲ್ಲ ಈಡೇರಿಕೆ ಬಯಕೆಗಳು ಈಡೇರುತ್ತವೆ. ಆದ್ದರಿಂದ ಇಲ್ಲಿ ನಾವು ಇದ್ದಾಗ ಭಗವಂತನನ್ನು ಸೇರಿದ್ರು ನಿತ್ಯ ರಾತ್ರಿ ನಿದ್ರೆಯಲ್ಲಿ ಭಗವಂತನ ಒಳಗೆ ಸೇರ್ತೇವೆ, ಆದರೂ ಈಡೇರುತ್ತೆ. ಯಾಕೆಂದ್ರೆ ಭಗವಂತನ ಒಳಗೆ ಇದ್ದೇವೆ ಅನ್ನೋದೇ ಗೊತ್ತಿಲ್ಲ. ಸೊ ನಮ್ಮ ಎಲ್ಲ ಬಯಕೆಗಳು ಈಡೇರದೆ ವಿಫಲವಾಗುವುದಕ್ಕೆ, ನಮ್ಮ ಎಲ್ಲ ಡಿಪ್ರೆಷನ್ಗಳಿಗೆ, ನಮ್ಮ ಎಲ್ಲ ಡಿಸಪಾಯಿಂಟ್ಮೆಂಟ್ಗಳಿಗೆ ಕಾರಣ ನಮ್ಮ ಅರಿವು ಇಲ್ಲದೆ ಮತ್ತು ನಾವು ಭಗವಂತನ ಜೊತೆಗಿದ್ದೇವೆ ಅನ್ನೋ ಅರಿವು ಭಗವಂತನ ಮತ್ತು ಜೀವ ಸ್ವರೂಪದ ಅರಿವು ಇಲ್ಲದೆ ಇರುವುದರಿಂದ ಜ್ಞಾನದ ಉಜ್ವಲದಲ್ಲಿ ಇದೆ ನಮ್ಮ ಎಲ್ಲ ಕಾರ್ಯ. ಆದ್ರಿಂದ ನಮಗೆ ಮುಂದೆ ಏನು ಎಂದು ಗೊತ್ತಿಲ್ಲ, ಬಯಸಿದ್ದಾಗುತ್ತೋ ಇಲ್ಲೋ.